ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಲಬುರಗಿ ಜಿಲ್ಲೆಯಲ್ಲಿರುವ ಭೀಮಾ ನದಿಯ ಜಲಾನಯನ ಪ್ರದೇಶದ ಮೇಲ್ಮೈ ಮತ್ತು ಅಂತರ್ಜಲ ನೀರಿನ ಕುರಿತು ಅಧ್ಯಯನ ನಡೆಸಿದ ಶರಣ ಬಸವೇಶ್ವರ ವಿಶ್ವವಿದ್ಯಾಲಯದ ಪರಿಸರ ವಿಭಾಗದ ಸಹ ಪ್ರಾಧ್ಯಾಪಕಿಯಾದ ಡಾ ಪ್ರೇಮಾ ತಿಂಗಳಿ ಪಾಟೀಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ ಪೆರ್ಲಾ. ಕೇಳಿ ಡಾ ಪ್ರೇಮಾ ತಿಂಗಳಿ ಪಾಟೀಲ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತರಿಗೆ ಮಣ್ಣು ಮತ್ತು ನೀರು ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆ ಅಥವಾ ಮಣ್ಣಿನ ಆ ಸಾರಗುಣ ಅದೆಲ್ಲ ಚೆನ್ನಾಗಿದ್ರೆ ಕೃಷಿ ಚೆನ್ನಾಗಿ ಆಗ್ತದೆ. ಜೊತೆಗೆ ನೀರಿನ ಬಗ್ಗೆ ಕೂಡ ಕೆಲವೊಮ್ಮೆ ಕಲುಷಿತ ನೀರಿನಿಂದ ನಮ್ಮ ಕೃಷಿ ಅಥವಾ ಬೆಳೆ ಹಾಳಾಗುವುದನ್ನು ನಾವು ನೋಡ್ತೇವೆ. ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಪರಿಸರದ ಬಗ್ಗೆ ಅಧ್ಯಯನ ನಡೆಸಿದ ಒಬ್ಬರು ತಜ್ಞರು ನಮ್ಮ ಜೊತೆಗಿದ್ದಾರೆ. ಇವರು ಶರಣ ಬಸವೇಶ್ವರ ಪರಿಸರ ಅಧ್ಯಯನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಧ್ಯಯನ ಮಾಡ್ತಿರ್ತಕ್ಕಂಥ ಅಥವಾ ಒಂದು ರೀತಿಯಲ್ಲಿ ವ್ಯಾಪಕವಾದಂತಹ ತಜ್ಞತೆಯನ್ನು ಪಡೆದಿರತಕ್ಕಂಥ ಪ್ರೇಮಾ ಟೇಂಗ್ಲಿ ಪಾಟೀಲ್ ಅವರು. ಇವರು ಕಲಬುರಗಿ ಜಿಲ್ಲೆಯಲ್ಲಿರುವ ಭೀಮಾ ನದಿಯ ಜಲಾನಯನ ಪ್ರದೇಶದ ಮೇಲ್ಮೈ ನೀರು ಮತ್ತು ಅಂತರ್ಜಲದ ಭೌತ ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳ ಬಗ್ಗೆ ಒಂದು ವಿಶೇಷವಾದ ಅಧ್ಯಯನ ನಡೆಸಿ ಪಿಎಚ್ಡಿ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಒಂದು ಅಧ್ಯಯನ ಮುಖ್ಯವಾಗಿ ನಮ್ಮ ರೈತರಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗುವಂತದ್ದು ಮತ್ತು ಈ ನೀರಿನ ಮತ್ತು ಮಣ್ಣಿನ ಗುಣಮಟ್ಟವನ್ನು ವರ್ಧನೆ ಮಾಡಲಿಕ್ಕೂ ಕೂಡ ಅನುಕೂಲ ಆಗುವಂತಹ ಒಂದು ಅಧ್ಯಯನವಾಗಿರುವುದರಿಂದ ಇವತ್ತು ರೈತರಿಗೆ ಆ ಒಂದು ಅಧ್ಯಯನದ ವಿಶೇಷತೆಯನ್ನು ತಿಳಿಸುವಂತಹ ಒಂದು ಪ್ರಯತ್ನ. ಡಾಕ್ಟರ್ ಪ್ರೇಮಾ ತಿಂಗಳಿ ಪಾಟೀಲ್ ರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ರೀತಿಯ ಒಂದು ವಿಶೇಷವಾಗಿರತಕ್ಕಂಥ ಅಧ್ಯಯನ ಅದು ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಭೀಮಾ ನದಿಗೆ ಸಂಬಂಧಪಟ್ಟಂತೆ ನೀರು ಮತ್ತು ಅದರ ಗುಣಲಕ್ಷಣಗಳ ಬಗ್ಗೆ ವಿಶೇಷವಾದಂತಹ ಅಧ್ಯಯನ. ಇಂಥ ಒಂದು ಅಧ್ಯಯನ ಮಾಡಬೇಕು ಅಂತ ನಿಮಗೆ ಯಾಕೆ ಮನಸ್ಸಾಯಿತು, ಉದ್ದೇಶ ಏನಿತ್ತು ಅಂತ? ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲಾ ಜನರು ಬೇಸಿಕಲಿ ಡಿಪೆಂಡ್ ಇರೋದು ಇರಿಗೇಷನ್ ಮೇಲೆ, ನೀರಾವರಿ ಮೇಲೆ ಅವಲಂಬಿತರಾಗಿದ್ದಾರೆ. ಮತ್ತು ನಾನು ಅದೇ ಪ್ರದೇಶದಲ್ಲಿ ಬೆಳೆದ್ ಬಂದವಳು, ಅಲ್ಲಿಂದ ತುಂಬಾನೇ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಿದ್ದನ್ನ ನಾನು ನೋಡಿದ್ದೀನಿ. ರೈತರು ಅದ್ರ ಬಗ್ಗೆ ಓದ್ಬೇಕು, ಸ್ಟಡಿ ಮಾಡ್ಬೇಕು ಅಂತ ನಂಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು. ಅದಕ್ಕಾಗಿ ನಾನು ಜವರ್ಗಿ ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ 5 ಕಿಲೋಮೀಟರ್ ಸ್ಟ್ರೆಚ್ ನಾನು ಸ್ಟಡಿ ಮಾಡಿದ್ದು. ಪ್ರೇಮ ಪಟೇಲ್, ನೀವು ಕೇವಲ ನೀರಿನ ಬಗ್ಗೆ ಮಾತ್ರ ಅಧ್ಯಯನ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡಿದ್ರೆ? ಮಣ್ಣಿನ ಬಗ್ಗೆ ಮಾಡಿದ್ದು, ಬಟ್ ತುಂಬಾ ಒತ್ತು ಕೊಟ್ಟಿದ್ದು ಅಂದ್ರೆ ನೀರಿನ ಬಗ್ಗೆ, ನೀರಿನ ಬಗ್ಗೆ ಜಾಸ್ತಿ. ಅಂದ್ರೆ ಈ ನೀರಿನ ಒಂದು ಗುಣಮಟ್ಟವನ್ನ ತಿಳಿಯುವಂತ ಒಂದು ಪ್ರಯತ್ನದ ಅಧ್ಯಯನ ಇದೆ ಅಲ್ವಾ? ಕಲಬುರಗಿಯಲ್ಲಿ ಮುಖ್ಯವಾಗಿ ನಿಮ್ಮ ಅಧ್ಯಯನ ಎಲ್ಲೆಲ್ಲಿ ನಡೆಯಿತು, ಯಾವ ರೀತಿ ಮಾಡಿದ್ರಿ? ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತ ವಿಷಯ ಇದು. ಹೌದು ಸರ್. ಮೊದಲೆಲ್ಲ ಭೀಮಾ ನದಿ ಮೇಲೆ ತುಂಬಾ ಅಧ್ಯಯನ ಮಾಡಿದ್ದಾರೆ, ಈ ರೀತಿ ಆಗಿವೆ. ಆದ್ರೆ ನಾನು ಯಾವ್ದು ರೀಜನ್ ಸೆಲೆಕ್ಟ್ ಮಾಡಿದ್ದೆ ಅಲ್ಲ, ಆ ರೀಜನ್ ಅಲ್ಲಿ ಯಾವುದೇ ಅಧ್ಯಯನ ಜೈವಿಕವಾಗಿ ರಾಸಾಯನಿಕವಾಗಿ ಅಧ್ಯಯನಗಳು ಆಗಿಲ್ಲ. ನೀವು ಯಾವ ಯಾವ ಪ್ರದೇಶದಲ್ಲಿ ಮಾಡಿದ್ದು ಇದು ಮುಖ್ಯವಾಗಿ? ನಾನು ಜೇವರ್ಗಿ ತಾಲೂಕಿನ ಕೋಳ್ಕೂರು ವಿಲೇಜ್, ಆಮೇಲೆ ರದ್ದೆವಾಡಗಿ, ಕಟ್ಟಿ ಸಂಗಾವಿ, ಈ ಮೂರು ಹಳ್ಳಿಗಳನ್ನ ಕವರ್ ಮಾಡಿದ್ದು. ಅಂದ್ರೆ ಎಷ್ಟು ವ್ಯಾಪ್ತಿಯಲ್ಲಿ, ಎಷ್ಟು ಉದ್ದದ ಒಂದು ಅಧ್ಯಯನ? ನದಿ ಹರಿವು ಯಾವ ಡೈರೆಕ್ಷನ್ ಅಲ್ಲಿ ಇದೆ ಆ ಡೈರೆಕ್ಷನ್ ಅಲ್ಲಿ 5 ಕಿಲೋಮೀಟರ್, ಪ್ರತಿ ಒಂದೊಂದು ಕಿಲೋಮೀಟರ್ ಅಲ್ಲಿ ನಾನು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಅದನ್ನ ಟೆಸ್ಟ್ ಮಾಡಿದ್ದೆ. ಅಂದ್ರೆ ಈ ಭೀಮಾ ನದಿಯ ಹರಿವಿನ ಒಟ್ಟು ವಿಸ್ತಾರ ಎಷ್ಟಿದೆ? 650 ಹೆಕ್ಟೇರ್ಸ್ ಇದೆ ಸರ್. ಇದು ಆಗ್ನೇಯ ದಿಕ್ಕಿಂದ ಮಹಾರಾಷ್ಟ್ರದಿಂದ ಬರೋದು, ಅಲ್ಲಿಂದ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ. ಕೃಷ್ಣಾ ನದಿಯ ಉಪನದಿ? ಉಪನದಿ ಇದು, ಕೃಷ್ಣಾ ನದಿಯ ಉಪನದಿ. ಅಲ್ಲಿಂದ ಅದು 650 ಹೆಕ್ಟೇರ್ಸ್ ಪ್ರದೇಶವನ್ನು ಆವರಿಸಿದೆ. ಅದರಲ್ಲಿ 14% ನೀರಾವರಿ ವಿಭಾಗಗಳಿಗೆ ಆವರಿಸಿದ್ದು. ಟೋಟಲ್ 861 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ಹರಿಯುತ್ತೆ ಆಗ್ನೇಯ ದಿಕ್ಕಲ್ಲಿ. ಒಟ್ಟು 861 ಕಿಲೋಮೀಟರ್ ಹರಿಯುತ್ತದೆ, ಅದರಲ್ಲಿ ಕೇವಲ 14% ನೀರಾವರಿಗೆ ಸೂಕ್ತವಾಗಿದೆ. ಈ 14% ಏನು, ಇದು ಇಡೀ ಒಟ್ಟು ಹರಿವಿನಲ್ಲಿ ಭೂಮಿ ಕೃಷಿಗೆ ಬಳಕೆ ಆಗುವುದು ಆ ರೀತಿ ಅಂತಲ್ಲ, ಹೇಗೆ 14% ನೀರಾವರಿ ಭೂಮಿಯನ್ನು ನಾವು ಯೂಸ್ ಮಾಡ್ತಾ ಇದೀವಿ 650 ಹೆಕ್ಟೇರ್ಸ್ ನದಿಯಲ್ಲಿ? ಆ ತೀರದಲ್ಲಿ 650 ಹೆಕ್ಟೇರ್ಸ್ ಭೂಮಿ ನೀರಾವರಿಯಿಂದ ಅವಲಂಬಿತವಾಗಿದ್ದು. ಅಂದ್ರೆ ಈ ಭೀಮಾದ ನೀರನ್ನೇ ಬಳಸಿ ಕೃಷಿ ಮಾಡ್ತಾ ಇದೆ, ಅದನ್ನೇ ನಂಬಿದಂತ ರೈತ ವರ್ಗ ಇದೆ ಅಂತ. ಈಗ ಯಾವುದೇ ಒಂದು ಪ್ರದೇಶವನ್ನ ಆಯ್ಕೆ ಮಾಡುವಾಗ ಒಂದು ಉದ್ದೇಶ ಇರ್ತದೆ, ಒಂದು ಗುರಿ ಇರ್ತದೆ, ಹಾಗೆ ನೀವು ಈ ಸ್ಥಳವನ್ನು ಆಯ್ಕೆ ಮಾಡಿದ್ದರ ಹಿಂದಿನ ಉದ್ದೇಶ ಏನು? ಮೊದಲೆಲ್ಲ ಸೈಂಟಿಫಿಕ್ ಡಾಟಾ ಏನ್ ಅವೈಲೇಬಲ್ ಇದೆ ಅಲ್ರಿ, ಅದು ಓನ್ಲಿ ಕೆಮಿಕಲ್ ಅನಲೈಸಿಸ್ ಮಾಡಿದ್ದಾರೆ ಅದ್ರ ಬಗ್ಗೆ, ಬರೀ ನದಿ ನೀರು, ಬರೀ ನದಿ ನೀರನ್ನಷ್ಟೇ ಅವರು ಸ್ಟಡಿ ಮಾಡಿದ್ದು. ಅಲ್ಲಿಂದ ಬಹಳ ಕಡಿಮೆ ಡಾಟಾ ಅವೈಲೇಬಲ್ ಇದೆ. ಆದ್ರೆ ನಾನು ಏನ್ ಕವರ್ ಮಾಡಿದ್ದೆ ಅಂದ್ರೆ ನದಿ ನೀರು ಮತ್ತೆ ಅದರಿಂದ ಏನಾದ್ರೂ ಗ್ರೌಂಡ್ ವಾಟರ್ಗೂ ಎಫೆಕ್ಟ್ ಆಗ್ತಾ ಇದೆಯೋ ಅಂತ ನಾನು ಗ್ರೌಂಡ್ ವಾಟರ್ ಅನ್ನು ಕಲೆಕ್ಟ್ ಮಾಡಿದೆ. ನಿಯರ್ ಬೈ ನದಿ ಸುತ್ತಮುತ್ತ ಯಾವ್ದಾದ್ರೂ ಬೋರ್ವೆಲ್ ಗಳಿದ್ಯಾ ಇಲ್ಲ ಬಾವಿಗಳಿದೆಯಾ ಅದರಿಂದನೂ ನೀರು ತಂದು ಅವೆರಡನ್ನು ಕಂಪಾರಿಸನ್ ಮಾಡಿದ್ದು ನಾನು. ಜಲಾನಯನ ಪ್ರದೇಶದ ಮೇಲ್ಮೈ ನೀರು ಮತ್ತು ಅಂತರ್ಜಲದ ನೀರು ಅದ ಎರಡನ್ನು ಸ್ಟಡಿ ಮಾಡಿದರ ಉದ್ದೇಶ ಏನು? ಯಾಕೆಂದ್ರೆ ಆ ನೀರು ಭೂಮಿಗೆ ಹೋದ ಮೇಲೆ ಕಲುಷಿತ ಆಗಿಬಿಡುತ್ತದೆ ಹಾಗೇನ? ಹೌದು ಸರ್, ಹೌದು. ಈಗ ಮೇಲ್ಮೈ ನೀರು ಪೊಲ್ಯೂಟ್ ಆಯ್ತು, ಕಲುಷಿತ ಆಯ್ತು ಅಂತಂದ್ರೆ ಈಗ ಮಣ್ಣಿನಲ್ಲಿ ರಂಧ್ರಗಳಿರುತ್ತೆ, ಅದರಿಂದ ಆ ಕಲುಷಿತ ನೀರು ಈ ಗ್ರೌಂಡ್ ವಾಟರ್ಗೆ ಹೋಗುತ್ತೆ, ಅಂತರ್ಜಲ ನೀರಿಗೆ ಹೋಗಿ ಸೇರುತ್ತೆ. ಯಾವಾಗ ಅದು ಎರಡು ಮಿಕ್ಸ್ ಆಗುತ್ತೆ ಅದು ಗ್ರೌಂಡ್ ವಾಟರ್ಗೂ ಕಲುಷಿತ ಆಗುವಂತ ಪಾಸಿಬಿಲಿಟಿ ಇದೆ. ಸೊ ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ, ಗ್ರೌಂಡ್ ವಾಟರ್ಗೂ ಎಫೆಕ್ಟ್ ಆಗಿದೆಯೋ ಏನ್ ಬರೀ ಮೇಲ್ಮೈ ನೀರಷ್ಟೇ ಎಫೆಕ್ಟ್ ಆಗಿದೆಯೋ ಅಂತ ನಾನು ಕಂಪೇರಿಟಿವ್ ಸ್ಟಡಿ ಮಾಡಿದ್ದೆ. ಈಗ ನೀರು ಮಲಿನವಾಗುವುದು ಯಾವಾಗ ಅಂದ್ರೆ ಕೈಗಾರಿಕಾಗಳ ತ್ಯಾಜ್ಯಗಳು ಒಳಪಟ್ಟು ಅದು ಭೂಮಿಗೆ ಸೇರಿದಾಗ ಆ ರೀತಿ ನೀರು ಕಲುಷಿತ ಆಗ್ತದೆ, ಗುಣಮಟ್ಟ ಕಡಿಮೆ ಆಗ್ತದೆ. ಮೇಲ್ಮೈಯಲ್ಲಿ ಹರಿತಿರುವಂತ ನೀರು ಶುದ್ಧ ನೀರು ಇರ್ತದೆ, ಅದನ್ನು ಕುಡಿಯಲು ಕೂಡ ಬಳಸುವಂತದನ್ನು ನಾವು ನೋಡ್ತೇವೆ. ಆದ್ರೆ ನೀವು ಅಧ್ಯಯನ ಮಾಡಿದಾಗ ಈ ಎರಡು ಹಂತದಲ್ಲಿ ಅಧ್ಯಯನ ಮಾಡಿದ ಹಿನ್ನೆಲೆಯಲ್ಲಿ ಭೀಮಾ ನೀರಿನ ಹರಿವಿನ ಬಗ್ಗೆ ಏನು ಒಂದು ಸತ್ಯವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಯ್ತು? ನನ್ನ ಸ್ಟಡಿ ಪ್ರಕಾರ ಬರೀ ಕೃಷಿಯಿಂದ ಹೋಗಿದ್ದ ತ್ಯಾಜ್ಯಲಿಂದ ನೀರು ಕಲುಷಿತ ಆಗಿಲ್ಲ, ಅಲ್ಲಿನ ಮಣ್ಣು ಕೂಡ ಅಷ್ಟೇ ಮುಖ್ಯವಾದದ್ದು. ಯಾಕಂದ್ರೆ ಅಲ್ಲಿನ ಮಣ್ಣಿನಲ್ಲಿ ಜಾಸ್ತಿ ಕಾರ್ಬೊನೇಟ್, ಬೈಕಾರ್ಬೊನೇಟ್ ಮತ್ತು ಹೈಡ್ರಾಕ್ಸೈಡ್ ಗುಣಗಳಿವೆ ಆ ಖನಿಜದಲ್ಲಿ. ಇವೆಲ್ಲನೂ ನೀರಲ್ಲಿ ಮಿಕ್ಸ್ ಆಗಿ ಮಳೆ ನೀರಿನ ಜೊತೆ ಕೊಚ್ಕೊಂಡು ಹೋಗಿ ಅದು ನೀರಿನ ಗುಣಲಕ್ಷಣಗಳನ್ನು ಚೇಂಜ್ ಮಾಡ್ತಾ ಇದೆ ಅಂತ ನಾನು ಕಂಡಿದ್ದು. ಸೊ ಬರೀ ತ್ಯಾಜ್ಯಗಳನ್ನು ಅಲ್ಲಿ ಹಾಕೋದ್ರಿಂದ ನೀರು ಕಲುಷಿತ ಆಗ್ತಾ ಇಲ್ಲ, ಮಣ್ಣಿನಿಂದನೂ ಕಲುಷಿತ ಆಗ್ತಾ ಇದೆ. ಅದರಿಂದ ಇರಿಗೇಷನ್ ಏನ್ ಅವರು ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಅವರು ಲಿಮಿಟ್ ಅಲ್ಲಿ ಯೂಸ್ ಮಾಡಬೇಕು ಅಂತ. ಅಂದ್ರೆ ನೀವು ನಿಮ್ಮ ಅಧ್ಯಯನದ ಒಂದು ಕಂಡುಕೊಂಡದ್ದು ಏನಂದ್ರೆ ಈ ರಾಸಾಯನಿಕ ವಸ್ತುಗಳನ್ನ ಭೂಮಿಗೆ ಹಾಕುವುದರಿಂದ ನೀರು ಕೂಡ ಕಲುಷಿತ ಆಗ್ತದೆ, ಆ ಮೂಲಕ ರೈತನಿಗೆ ಹಾನಿ ಆಗ್ತದೆ, ಸಾಕಷ್ಟು ಬೆಳೆ ಒಂದು ಫಸಲು ಸಿಗದೇ ಇರುವಂತದ್ದು ಅಂತ ಎಲ್ಲ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಈ ನೀರಿನ ಮೇಲ್ಮಟ್ಟದಲ್ಲಿ ಹರಿಯುವಂತ ನೀರು ಶುದ್ಧವಾಗಿದ್ರು ಕೆಲವೊಮ್ಮೆ ಹರಿತಾ ಹರಿತಾನೆ ಮಣ್ಣಿನ ಗುಣದಿಂದಾಗಿ ಈ ರಾಸಾಯನಿಕ ವಸ್ತುಗಳ ಅತೀವವಾದಂತಹ ಬಳಕೆಯಿಂದಾಗಿ ನಮಗೆ ಭೂಮಿನೂ ಹಾಳಾಗ್ತದೆ, ನೀರೂ ಹಾಳಾಗ್ತದೆ ಅಂತ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಲ್ವಾ? ಈಗ ಈ ರೀತಿಯ ಒಂದು ಅಧ್ಯಯನದಿಂದ ಮುಂಗಾರು ಪೂರ್ವ ಮತ್ತು ಮುಂಗಾರು ನಂತರದ ಅವಧಿಯನ್ನು ಕೂಡ ನೀವು ಅಧ್ಯಯನ ಮಾಡಿದ್ರೆ? ಹೌದು ಸರ್, ಮುಂಗಾರು ಪೂರ್ವ ನಾನೇನ್ ಅಧ್ಯಯನ ಮಾಡಿದೆ ಅವಾಗೆಲ್ಲ ನೀರು ಒಂದ್ ಲೆವೆಲ್ಗೆ ಚೆನ್ನಾಗಿತ್ತು. ಯಾಕಂದ್ರೆ ಅವಾಗ ಮಣ್ಣಿಂದ ಯಾವುದೇ ಸವೆತ ಆಗಿಲ್ಲ, ಯಾವ್ದು ನೀರ್ನು ರಿವರ್ಗೆ ಮಿಕ್ಸ್ ಆಗಿದ್ದಿಲ್ಲ. ಮಳೆಗಾಲ ಆದ್ಮೇಲೆ ಮತ್ತೆ ನಾನು ನೀರ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದೆ, ಅದರಲ್ಲಿ ಕ್ಷಾರೀಯ ಅಂಶಗಳು ಜಾಸ್ತಿ ಕಂಡು ಬಂದಿದ್ದು. ಅಂದ್ರೆ ಈ ಸ್ಟ್ರೆಚ್ ನಲ್ಲಿ ನೀವು ಆ ರೀಜನ್ ಅಲ್ಲಿ ತುದಿಯಿಂದ ತುದಿಗೆ ಹಾಗೆ ಇರ್ತದ? ಈಗ ನೀವು ಸ್ಯಾಂಪಲ್ ಆಗಿ ಈ ಎರಡು ಮೂರು ಹಳ್ಳಿಗಳನ್ನ ಕೇಂದ್ರೀಕರಿಸಿ ಮಾಡಿದ್ರಿ, ಇದು ನದಿಯುದ್ದಕ್ಕೂ ನದಿಗುಂಟ ಅಂತ ಏನ್ ಹೇಳ್ತೇವೆ ಅಲ್ಲೆಲ್ಲ ಇದೇ ರೀತಿ ಇರ್ತದ? ಇದೇ ಲಕ್ಷಣಗಳು ಒಂದೇ ರೀತಿ ಇರಲ್ಲ ಸರ್, ಚೇಂಜ್ ಆಗುತ್ತೆ. ಒಂದ್ ಪಾಯಿಂಟ್ ಇಂದ ಇನ್ನೊಂದ್ ಪಾಯಿಂಟ್ ಗೆ ಎಲ್ಲಾ ಪ್ಯಾರಾಮೀಟರ್ಸ್ ಗಳು ಚೇಂಜ್ ಆಗುತ್ತೆ. ಈವನ್ ಟೆಂಪರೇಚರ್ ಚೇಂಜ್ ಆಗೋದು, ಎನ್ವೈರನ್ಮೆಂಟ್ ಚೇಂಜ್ ಆದ್ರೂ ನೀರಿನ ಗುಣಲಕ್ಷಣಗಳು ಚೇಂಜ್ ಆಗ್ತಾ ಇರುತ್ತೆ. ನೀರಿನ ಒಂದು ಮುಖ್ಯ ಗುಣಲಕ್ಷಣ ಏನಂದ್ರೆ ಅದು ಕಂಟಿನ್ಯೂಸ್ ಹರಿದು ಹೋಗ್ತಾ ಇತ್ತು ಅಂತಂದ್ರೆ ತಂತಾನೆ ಪ್ಯೂರಿಫೈ ಆಗೋ ನೇಚರ್ ಇದೆ. ಇಲ್ಲಿವರೆಗೂ ನಾವು ಎಷ್ಟು ನೀರ್ ಕುಡಿತಾ ಇದೀವಿ, ಆ ನೀರು ಚೆನ್ನಾಗಿದ್ದೀವಿ ಅಂತಂದ್ರೆ ಅದ್ರದ್ದು ನೀರಿಂದು ಶುದ್ಧೀಕರಣ ಪವರ್ ಚೆನ್ನಾಗಿದೆ ಅಂತ ಅರ್ಥ. ಈಗ ನೀವು ಹೇಳೋ ಪ್ರಕಾರ ಈ ಶುದ್ಧೀಕರಣ ಯಾವಾಗ ಆಗ್ತದೆ? ನದಿಯಲ್ಲೇ ಹರಿತಾ ಹೋದ್ರೆ ಶುದ್ಧೀಕರಣ ಆಗ್ತದೆ, ಪ್ಯೂರಿಫಿಕೇಶನ್ ಆಗ್ತಾ ಹೋಗ್ತದೆ. ಆದ್ರೆ ಅದು ಕೃಷಿ ಭೂಮಿಯಲ್ಲಿ ಹರಿದಾಗ ಈ ರಾಸಾಯನಿಕ ವಸ್ತುಗಳನ್ನು ಬೆರೆತುಕೊಂಡು ಕಲುಷಿತ ಆಗ್ತದೆ. ಆವಾಗ ನೀರಿನ ಗುಣಮಟ್ಟನೂ ಹೋಗ್ತದೆ, ಜೊತೆಗೆ ಮಣ್ಣಿನ ಗುಣಮಟ್ಟನೂ ಹೋಗ್ತದೆ ಅಲ್ವಾ? ಈಗ ಮುಂಗಾರು ನಂತರದ ಸ್ಟಡಿಯಲ್ಲಿ ನಿಮಗೆ ಮೇಜರ್ ಆಗಿ ಏನಾದ್ರೂ ವಿಶೇಷವಾಗಿರ್ತಕ್ಕಂತ ಅಧ್ಯಯನದ ಅಂಶಗಳು ಏನು ಬೆಳಕಿಗೆ ಬಂದಿವೆ? ಒಂದು ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತ ಟೆಸ್ಟ್ ಮಾಡ್ತೇವೆ. ಅದು ನನಗೆ ಕರಗುವ ಲವಣಾಂಶ, ಹೌದು, ಅದು ನನಗೆ ತುಂಬಾ ಜಾಸ್ತಿ ಕಂಡು ಬಂದಿದ್ದು ಮಳೆಗಾಲ ಆದ್ಮೇಲೆ. ಸ್ಪೆಷಲಿ 2019 ಅಲ್ಲಿ ನಾನು ಏನ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೆ ಅದರೊಳಗೆ ಟಿಡಿಎಸ್ ವ್ಯಾಲ್ಯೂ ತುಂಬಾನೇ ಜಾಸ್ತಿ ಇತ್ತು. ಯಾಕಂದ್ರೆ ಆ ವರ್ಷ ಮಳೆ ಜಾಸ್ತಿ ಇತ್ತು. ಟಿಡಿಎಸ್ ಅಂದ್ರೆ ಒಟ್ಟು ಕರಗುವ ರಾಸಾಯನಿಕ, ಹೌದು. ಅದು ಯಾಕೆ ಅಂತಂದ್ರೆ ಆ ವರ್ಷ ತುಂಬಾನೇ ಪ್ರವಾಹ ಬಂದಿತ್ತು, ಮಳೆ ಜಾಸ್ತಿ ಇತ್ತು ಆ ವರ್ಷ. ಅದಕ್ಕಾಗಿ ಎಲ್ಲಾ ಲವಣಾಂಶಗಳು ನೆಲದಿಂದ ಪೂರಾ ನೀರಿಗೆ ಮಿಕ್ಸ್ ಆಗಿದ್ದು. ಅದರಿಂದ 2019 ಅಲ್ಲಿ ತುಂಬಾನೇ ಜಾಸ್ತಿ ಕಾನ್ಸಂಟ್ರೇಷನ್ ಬಂದಿದ್ದು. ಆಮೇಲೆ ಇನ್ನೊಂದು ನೈಟ್ರೇಟ್ ಕಾನ್ಸಂಟ್ರೇಷನ್ ತುಂಬಾ ತುಂಬಾ ಜಾಸ್ತಿ ಕಂಡಿದ್ದು ನಾನು. ನೈಟ್ರೇಟ್ ಯಾಕಂದ್ರೆ ಈಗ ಅವ್ರೇನ್ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದಾರೆ ಅದ್ರಲ್ಲಿ ಮೇನ್ ಕಾಂಪೋಸಿಷನ್ ಇರೋದು ರಾಸಾಯನಿಕ ಗೊಬ್ಬರಗಳು, ಅದ್ರಲ್ಲಿ ನೈಟ್ರೇಟ್, ಫಾಸ್ಫೇಟ್, ಪೊಟ್ಯಾಸಿಯಂ ಇರೋದು, ಇವು ಮೂರು ಜಾಸ್ತಿ ಇರುತ್ತೆ. ಅಲ್ಲಿ ಕಂಡು ಬಂದಿರೋದು ನೈಟ್ರೇಟ್ ಕಾನ್ಸಂಟ್ರೇಷನ್ ತುಂಬಾನೇ ವೇರಿ ಆಗ್ತಾ ಇರೋದು. ಅಂದ್ರೆ ನೀವು ಹೇಳೋ ಪ್ರಕಾರ ಜೇವರ್ಗಿ ತಾಲೂಕಿನ ಈ ಪ್ರದೇಶಗಳು ಏನಿದೆ, ಕೋಳ್ಕೂರು ಆಗಿರ್ಬೋದು, ರಡ್ಡೆವಾಡಗಿ ಆಗಿರ್ಬೋದು, ಕಟ್ಟಿಸಂಗಾವಿ, ಈ ಸುತ್ತಮುತ್ತ ರಾಸಾಯನಿಕ ವಸ್ತುಗಳನ್ನು ರೈತರು ಹೆಚ್ಚಾಗಿ ಬಳಸ್ತಾ ಇದ್ದಾರೆ, ನೈಟ್ರೇಟ್ ಇರುವ ರಾಸಾಯನಿಕ ವಸ್ತುಗಳು ಬಳಸ್ತಾ ಇದ್ದಾರೆ ಅಂತ ನಾನು ಕಂಡ್ಕೊಂಡಿರೋದು. ನೀವೇನ್ ಹೇಳ್ತೀರಿ, ಕಡಿಮೆ ಮಾಡಬೇಕು? ಕಡಿಮೆ ಮಾಡಬೇಕು, ಇಲ್ಲ ಯಾವ್ದಾರ ಆಲ್ಟರ್ನೇಟಿವ್ ಇದೆ ಏನೋ ಅಂತ. ಸಾವಯವ ಗೊಬ್ಬರಕ್ಕೆ ಹೋದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ನಾನು. ಅಂದ್ರೆ ಈ ನದಿ ನೀರು ಗಡಸು ಆಗುವುದರಿಂದ ಒಂದಷ್ಟು ಹಾನಿ ರೈತನಿಗೆ ಆಗ್ತದೆ ಅಂತ ಬಹಳ ವರ್ಷಗಳಿಂದ ಇದು ಹೇಳಿಕೆ ಇದೆ ಸರ್, ರೀಮಾ ರಿವರ್ ನೀರು ಗಡಸು ನೀರು ಅಂತ. ನಾನು ಟೆಸ್ಟ್ ಮೂಲಕನೂ ಅದೇ ಹೇಳ್ತಿದ್ದೀನಿ, ಇದು ಗಡಸು ನೀರು ಎದಕ್ಕೆ ಅಂತಂದ್ರೆ ಇದು ಕರಗುವ ಲವಣಾಂಶಗಳಿದ್ದಲ್ಲ ಇದರಿಂದ ಗಡಸುತನ ಜಾಸ್ತಿ ಆಗ್ತಾ ಇದೆ, ಇದರಿಂದ ಕರೋಜನ್ ಪ್ರಾಪರ್ಟಿನೂ ಜಾಸ್ತಿ ಆಗುತ್ತೆ ನೀರಿಂದು. ನೀವು ಈಗ ಈ ಅಧ್ಯಯನ ಮಾಡಿದ್ರಲ್ಲ, ನೀವು ಹೇಳಿದ್ರಿ 2019 TDS ಅಂದ್ರೆ ಒಟ್ಟು ಕರಗುವ ಲವಣಾಂಶಗಳು ಹೆಚ್ಚಾಗಿ ನೀರು ಮಲಿನ ಆಗಿದೆ, ಅದರಿಂದ ಮಣ್ಣಿನ ಫಲವತ್ತತೆ ಕೂಡ ಕೆಟ್ಟು ಬೆಳೆಗೆ ಹಾನಿ ಆಗ್ತಾ ಇದೆ ಅಂತ. ಈಗ ಒಂದು ಭಾರತದ ಮಾನದಂಡ ಇರ್ತದೆ BIS ಅಂತ, ಇದರ ಮಿತಿಯನ್ನು ಕೂಡ ಮೀರಿದ್ದೇ ಹೇಗೆ ಇದು? ಹೌದ್ ಸರ್, ಒಂದು ಡಿಸೈರೇಬಲ್ ಲಿಮಿಟ್ ಅಂತಿರುತ್ತೆ, ಒಂದು ಪರ್ಮಿಸಿಬಲ್ ಲಿಮಿಟ್ ಅಂತಿರುತ್ತೆ. 200-200 mg/L ಅಂತ ಅವ್ರು ಫಿಕ್ಸ್ ಮಾಡಿದ್ದಾರೆ, ಮಿನಿಮಮ್ ಅಷ್ಟು ಇದ್ರೆ ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಯಾವ್ದೇ ಟ್ರೀಟ್ಮೆಂಟ್ ಕೊಡಲಾರದೆ. ಬಟ್ 2019 ಅಲ್ಲಿ 200 mg/L ಕಿಂತನೂ ಜಾಸ್ತಿ ಇತ್ತು ಅಲ್ಕಲಿನಿಟಿ ಮತ್ತೆ TDS ವ್ಯಾಲ್ಯೂ. TDS 500 ಅಂತ ಇದೆ, 500 mg/L ಅಂತ, ಅದಕ್ಕಿಂತನೂ ಜಾಸ್ತಿ 2019 ಅಲ್ಲಿ ಇತ್ತು. ಅಂದ್ರೆ ಅವಾಗಲೇ ನೀವು ಇದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ, ಭಾರತೀಯ ಮಾನದಂಡ ಏನಿದೆ ಅದಕ್ಕಿಂತಲೂ ಹೆಚ್ಚಾಗಿ ಇರುವುದನ್ನು ಅಲ್ವಾ. ಈಗ ರಾಸಾಯನಿಕ ವಸ್ತುಗಳನ್ನ ಬಳಸಿ ರೈತರು ಬೆಳೆಗೆ ಬಳಸುವುದರಿಂದಲೇ ತ್ಯಾಜ್ಯವಾಗಿ ಅದು ಅಥವಾ ಹರಿದು ತ್ಯಾಜ್ಯ ವಿಸರ್ಜನೆಯಿಂದ ಈ ರೀತಿ ಮಣ್ಣಿನ ಫಲವತ್ತತೆ, ನೀರಿನ ಗುಣಮಟ್ಟ ಕಡಿಮೆ ಆಗುದು, ಅಥವಾ ಇನ್ನ ಯಾವ್ದಾದ್ರೂ ಮೂಲಗಳಿಂದ ಕೂಡ ಮಾಲಿನ್ಯ ಆಗ್ಬಹುದು? ಅದು ಒಂದೇ ಮೇಜರ್ ಸೋರ್ಸ್ ಅಂತ ಅಲ್ಲ ಸರ್. ಈಗ ನಾನು ಹೇಳಿದೆ ಅಲ್ಲಿನ ನೆಲ ಕೂಡ ಕಾರ್ಬೋನೇಟ್, ಬೈಕಾರ್ಬೋನೇಟ್ ಮತ್ತೆ ಹೈಡ್ರಾಕ್ಸೈಡ್ ಇಂದ ಕೂಡಿದೆ ಅಂತ. ಈ ಖನಿಜಗಳು ನೀರಿನಲ್ಲಿ ಮಿಕ್ಸ್ ಆಗಿ ಅದು ಮಳೆ ನೀರಿನ ಜೊತೆ ಹರಿದು ಹೋಗೋದ್ರಿಂದ ಅಲ್ಲಿಂದ ವಾಟರ್ ನು ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗ್ತಾ ಇದೆ ಅಂತ. ಬದಲಾಗ್ತದೆ ಅಂದ್ರೆ ಮಣ್ಣು ಕೂಡ ಅಲ್ಲಿಂದ ಜಿಯೋಗ್ರಾಫಿಕಲ್ ಏರಿಯಾ ಏನಿರುತ್ತೆ ಅದನ್ನು ನೀರ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಬರೀ ನಾವು ತ್ಯಾಜ್ಯ ಬಿಡುಗಡೆ ಮಾಡೋದ್ರಿಂದ ಅಷ್ಟೇ ಅಲ್ಲ ಅಂತ. ಅಂದ್ರೆ ಈ ಕಾರಣಗಳಿಂದಲೂ ಕೂಡ ನೀರು ಮಲಿನ ಆಗ್ತದೆ ಮತ್ತೆ ಅದು ಕೃಷಿಗೆ ಯೋಗ್ಯ ಆಗದ ಹಾಗೆ ಕ್ಷಾರ ಹೆಚ್ಚಿಗೆ ಆಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ಬರೀ ನೀರಲ್ಲ ಮಣ್ಣನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ. ಹೌದು, ಮಣ್ಣಿನ ಆರೋಗ್ಯವನ್ನು ಕಾಪಾಡಿದ್ರೆ ರೈತ ಉಳಿತಾನೆ ಅಂತ ಒಂದು ಮಾತು ಇದೆ. ಈಗ ಮುಖ್ಯವಾಗಿ ನಿಮ್ಮ ಈ ಒಂದು ಅಧ್ಯಯನದಲ್ಲಿ ನೀರಿನ ಬಗ್ಗೆ ಯಾವ ಜೈವಿಕ ವಿಶ್ಲೇಷಣೆಯ ಡೇಟಾ ಎಲ್ಲ ಸೂಚಿಸುತ್ತದೆ ಮತ್ತೆ ಅದರ ಬಗ್ಗೆ ಏನಾದ್ರೂ ಮಾಹಿತಿ ಇದೆ? ನಾವು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಕೌಂಟ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಸರ್. ಹಾಗೆಂದ್ರೆ ಪ್ರತಿ 100 ml ವಾಟರ್ ಅಲ್ಲಿ ಎಷ್ಟು ಬ್ಯಾಕ್ಟೀರಿಯಾಸ್ ಗಳಿವೆ. ಈಗ BIS ಸ್ಟ್ಯಾಂಡರ್ಡ್ ಅಂತಿದೆ, ಅದ್ರ ಪ್ರಕಾರ 2 mg ತನಕನು ಆಕ್ಸೆಪ್ಟ್ ಮಾಡಬಹುದು. 2 CFU, CFU ಅಂದ್ರೆ ಕೋಲಿಫಾರ್ಮ್ ಕೌಂಟ್ ಅಂತ, 2ಕ್ಕಿಂತ ಕಮ್ಮಿ ಇದ್ರೆ ಅದ್ ನೀರು ಚೆನ್ನಾಗಿದೆ ಅಂತ. ಈಗ ನನ್ನ ಸ್ಟಡಿ ಪ್ರಕಾರ ಅಲ್ಲೆಲ್ಲ ನಾನು ಕಂಡುಕೊಂಡಿದ್ದು ಮಳೆಗಾಲಕ್ಕಿಂತ ಮೊದಲು ಎಲ್ಲಾನು 2 CFU ಕಿಂತ ಕಮ್ಮಿನೇ ಇದ್ದು, ಆಮೇಲೆ 12-18 12-18 CFU/100 ml ನನಗೆ ರೀಡಿಂಗ್ ಬಂದಿದ್ದು. ಪ್ರತಿ 100 ml ಗೆ ಆ ರೀತಿ ಆಗ್ತದೆ. ಹಾ, 12-18 ನಂಬರ್ಸ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇದೆ ಅಂತ. ಇದು ಮಾನ್ಸೂನ್ ನಂತರದ್ದು. ಇದ್ರ ಅರ್ಥ ಏನು ಅಂದ್ರೆ ಅವರು ಜಾಸ್ತಿ ಹ್ಯೂಮನ್ ವೇಸ್ಟ್, ಪ್ರಾಣಿಗಳ ವೇಸ್ಟ್ ಗಳು, ಅನಿಮಲ್ ವೇಸ್ಟ್, ಅಲ್ಲೇ ಬಟ್ಟೆ ಒಗಿತಾರೆ, ಪಾತ್ರೆ ತೊಳಿತಾರೆ. ಇನ್ನೊಂದೇನಂದ್ರೆ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಪ್ರಾಪರ್ ಇಲ್ಲ, ಎಲ್ಲಾ ಡ್ರೈನೇಜ್ ವಾಟರ್ ಅನ್ನು ನದಿಗೆ ಹರಿದ್ ಬಿಡ್ತಾರೆ, ಕೊಳಚೆ ನೀರು. ಅದರಿಂದ ಈ ಬ್ಯಾಕ್ಟೀರಿಯಲ್ ಕೌಂಟ್ ಜಾಸ್ತಿ ಬಂದಿರೋದು. ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಪ್ರೇಮ ಪಾಟೀಲ್ ರೇ, ನದಿ ಗುಂಟದಲ್ಲಿರುವಂತ ಎಲ್ಲರೂ ಕೂಡ ತ್ಯಾಜ್ಯವನ್ನ ವಿಲೇವಾರಿ ಮಾಡುವಾಗ ಹೆಚ್ಚಿನ ಗಮನ ಕೊಡಬೇಕು. ಮತ್ತೆ ಈ ಕೋಳಿಯದ್ದು, ಹಂದಿದು ಅಥವಾ ಬೇರೆ ಬೇರೆ ರೀತಿಯ ತ್ಯಾಜ್ಯಗಳು ಏನಿರ್ತವೆ ಅದನ್ನು ವಿಲೇವಾರಿ ಮಾಡುವಾಗಲೂ ಗಮನಿಸಬೇಕು, ಇಲ್ಲಾಂದ್ರೆ ಈ ರೀತಿಯಾಗಿ ತೊಂದರೆ ಆಗ್ತದೆ, CFU ಬದಲಾವಣೆ ಆಗ್ತದೆ ಅಲ್ವಾ. ಹಂಗಾದ್ರೆ ಈಗ ಈ ನದಿಗುಂಟದ ನೀರಿನ ಅಧ್ಯಯನದಲ್ಲಿ ನಿಮಗೆ ಇದು ಬಳಕೆಗೆಲ್ಲ ತೊಂದರೆ ಅಂತ ಅನಿಸ್ತದೆ ಹೇಗೆ? ಹೌದು ಸರ್, ಈಗ ನಾವು ಕುಡಿಯೋದಕ್ಕೆ ಇಲ್ಲ ಮನೆ ಉಪಯೋಗಕ್ಕೆ ಬಳಸ್ಕೋಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡೋ ಆಗಿಲ್ಲ, ಯಾಕಂದ್ರೆ ವಾಟರ್ ಬಾರ್ನ್ ಡಿಸೀಸ್ ಅಂತ ನೀರಿನಿಂದ ಬರುವಂತಹ ರೋಗಗಳು ಅದಕ್ಕೆ ನಾವೇ ಕರೆ ಕೊಟ್ಟಂಗೆ ಇದು. ನೀರನ್ನ ಗಡಸುತನ ಜಾಸ್ತಿ ಇದೆ ಅಂತಂದೆ. ಆಮೇಲೆ ಸಿಎಫ್ ಯುನು ಕೂಡ ಜಾಸ್ತಿ ಇದೆ, ಅದಕ್ಕಾಗಿ ನೀರನ್ನ ಕಾಯಿಸಿ ಆರಿಸಿ ಕುಡಿಬೇಕು ಅಂತ. ಅದೊಂದು ಅಂದ್ರೆ ನಿಮ್ಮ ಅಧ್ಯಯನದಲ್ಲಿ ಏನು ಕಂಡುಕೊಂಡಿದೆ ಅಂತ ಹೇಳಿದ್ರೆ, ಈ ನೀರಿನ ಗುಣಮಟ್ಟವನ್ನ ಅಧ್ಯಯನ ಮಾಡಿದಾಗ ಇದು ರೋಗಗಳನ್ನು ತಂದು ಕೊಡುವಂತ ಒಂದು ನೀರು, ಅದನ್ನು ಬಹಳ ಎಚ್ಚರಿಕೆಯಿಂದ ಕಾಯಿಸಿ ಆರಿಸಿ ಕುಡಿಯಬೇಕು. ರೈತರು ಮತ್ತೆ ಆ ನದಿಗುಂಟದ ಜನರು ಇದನ್ನು ತಿಳಿಬೇಕು. ಅಂದ್ರೆ ಬಹಳ ನಿಮ್ಮ ಒಂದು ಅಧ್ಯಯನ ಅದೇ ರೀತಿ ಆರೋಗ್ಯದ ಮೇಲೂ ದೊಡ್ಡ ಪರಿಣಾಮ ಅಲ್ವಾ. ಈ ನೀರನ್ನು ನೀರಾವರಿ ಉದ್ದೇಶಕ್ಕೆ ಬಳಸಬಾರದ? ಯುಎಸ್ ಸಲೈನಿಟಿ ಡೈಗ್ರಾಮ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ನಾವು. ಏನದು? ಹಾಗೆ ಯುಎಸ್ ಸಲೈನಿಟಿ ಅಂತ ಒಂದು ನಾವು ಗ್ರಾಫ್ ಹಾಕ್ತಿವಿ, ಎಲ್ಲ ನಾನೇನ್ ಅನಲೈಸಿಸ್ ಮಾಡಿದ್ದೆ ಅದನ್ನ ಆ ಗ್ರಾಫ್ ಅಲ್ಲಿ ಹಾಕಿದಾಗ 68% ನೀರೇನಿದೆ ಅಲ್ಲ ಅದು ನೀರಾವರಿಗೆ ಉಪಯೋಗ ಮಾಡಬಹುದು ಅಂತ. ಇನ್ನು ಉಳಿಕಿದ 32% ಏನದಲ್ಲ ಮಾಡರೇಟ್ ಇದೆ, ಅದಕ್ಕೊಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಟ್ರೀಟ್ಮೆಂಟ್ ಕೊಟ್ಟು ಅದಾದ್ಮೇಲೆ ಯೂಸ್ ಮಾಡಬಹುದು. ಸೊ ನಮಗೆ ಸೇಫ್ ಇರೋ ವಾಟರ್ ಅಂತಂದ್ರೆ 68%. 68% ನೀವು ಏನು ಟ್ರೀಟ್ಮೆಂಟ್ ಮಾಡಲಾರ್ದೇನೆ ಬಳಸುವಂತದ್ದು. ಮೇಜರ್ ನೀರನ್ನ ಬಳಸಬಹುದು. ಒಂದಷ್ಟು ನೀರು ಕಲುಷಿತ ಆಗಿದೆ, ಅದನ್ನ ಒಂದ್ ಸ್ವಲ್ಪ ಮೈನರ್ ಟ್ರೀಟ್ಮೆಂಟ್ ಕೊಟ್ಟು ಬಳಸಬೇಕು ಅಂತ. ಈಗ ನೀವು ಹೇಳೋ ಪ್ರಕಾರ ಈ ರೀತಿ ಕಲುಷಿತ ಆಗಿದೆ, ಆ ಕಲುಷಿತ ಆಗದಾಗೆ ತಡೆಯಬೇಕು ಅಂತ ಅಂದ್ರೆ ಇದಕ್ಕೆ ನಾವು ಏನು ಮಾಡಬಹುದು ಅಂತ ನೀವು ಒಂದು ಸಲಹೆಯನ್ನ ಕೊಡ್ತೀರಿ? ಈಗ ಯಾವುದೇ ಇಂಡಸ್ಟ್ರಿ ಇರಲಿ, ಮನೆ ವೇಸ್ಟ್ ಇರಲಿ, ತ್ಯಾಜ್ಯಗಳು ಡಿಸ್ಚಾರ್ಜ್ ಮಾಡೋದಿರಲಿ, ಹರಿಯುವ ನೀರ್ ಇರುತ್ತಲ್ಲ ಅಲ್ಲಿ ಮಾಡಬಹುದು. ನಿಂತು ನೀರ್ ಇರುತ್ತಲ್ಲ ಅಲ್ಲಿ ಮಾಡಬಾರ್ದು ಸರ್. ಆಕ್ಚುಲಿ ಅದು ನೀರಲ್ಲಿ ಮಾಡಬಾರ್ದೆ, ಅದನ್ನ ಟ್ರೀಟ್ ಮಾಡಿ ಡಿಸ್ಚಾರ್ಜ್ ಮಾಡಬೇಕು ಅಂತ. ಡೊಮೆಸ್ಟಿಕ್ ವೇಸ್ಟ್ ಇರಲಿ, ಇಂಡಸ್ಟ್ರಿ ವೇಸ್ಟ್ ಇರಲಿ, ಅದನ್ನ ಟ್ರೀಟ್ಮೆಂಟ್ ಕೊಡಬೇಕು. ಟ್ರೀಟ್ಮೆಂಟ್ ಕೊಟ್ಟು ಈವನ್ ಹೊರಗಡೆ ಡಿಸ್ಚಾರ್ಜ್ ಮಾಡಬೇಕು ಅಂದ್ರೂ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಲಿಮಿಟ್ ಇದೆ. ಆ ಲಿಮಿಟ್ ವರೆಗೂ ಟ್ರೀಟ್ಮೆಂಟ್ ಮಾಡಿ ಆ ಲಿಮಿಟ್ ಗೆ ರೀಚ್ ಆದ್ಮೇಲೆ ಅದನ್ನ ನಾವು ಡಿಸ್ಚಾರ್ಜ್ ಮಾಡಿದ್ರೆ ತಂತಾನೆ ಪ್ಯೂರಿಫೈ ಆಗುತ್ತೆ ಹರಿಯುವ ನೀರಲ್ಲಿ ಬಿಟ್ರೆ, ಇಲ್ಲ ಅಂತಂದ್ರೆ ಅದು ನೀರನ್ನ ಕಲುಷಿತ ಮಾಡುತ್ತೆ. ಅದನ್ನೊಂದು ಸಂಸ್ಕರಣೆ ಮಾಡಬೇಕು ಅಂತ ಅಲ್ವಾ ಟ್ರೀಟ್ಮೆಂಟ್ ಅನ್ನೋದೇ ಆ ಹಿನ್ನೆಲೆಯಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ ಈ 68% ಇದ್ದದನ್ನು 100% ಮಾಡಬಹುದು, ಬಳಸಲಿಕ್ಕೆ ಯೋಗ್ಯ ಆಗ್ತದೆ. ಯೋಗ್ಯ ಆಗುತ್ತೆ. ಇಲ್ಲಾಂದ್ರೆ ಆ 32% ನೀರು ಒಂದು ರೀತಿಯಲ್ಲಿ ವೇಸ್ಟ್ ಆಗಿ ಹೋಗುತ್ತೆ. ಈಗ ಈ ಪ್ರದೇಶದಲ್ಲಿ ಮಾಲಿನ್ಯಕ್ಕೆ ಈ ರೀತಿಯ ಕೆಲವು ಅಂಶಗಳನ್ನ ತಾವು ಹೇಳಿದ್ರಿ, ಅದು ತ್ಯಾಜ್ಯಗಳಿಂದ ಅಂದ್ರೆ ಕೋಳಿ ಮಾಂಸದಾಗಿರ್ಬಹುದು ಅಥವಾ ಪ್ರಾಣಿಗಳ ಜನ್ಯವಾಗಿರ್ತಕ್ಕಂಥ ತ್ಯಾಜ್ಯ, ಮತ್ತೆ ನಾವು ನಿತ್ಯ ಈ ಮಲಮೂತ್ರ ವಿಸರ್ಜನೆ ಮಾಡಿ ಅದನ್ನ ನದಿಗೆ ಬಿಡುವುದು, ಇಂಥದ್ದೆಲ್ಲ ತ್ಯಾಜ್ಯ ಅಂತೆ. ಬೇರೆ ಯಾವ ಮೂಲದಿಂದ ತ್ಯಾಜ್ಯ ಅಥವಾ ಮಲಿನ ಆಗ್ಲಿಕ್ಕೆ ಕಾರಣ ಆಗ್ತದೆ? ಈಗ ರಾಕ್ ಫಾರ್ಮಿಂಗ್ ವೆದರಿಂಗ್ ಆಕ್ಷನ್ ಆಗುತ್ತೆ. ಅಲ್ಲಿನ ಮಣ್ಣೇನಿದೆ ಅಲ್ಲ ಕಂಟಿನ್ಯೂಸ್ಲಿ ಬಿಸಿಲು ಬರುತ್ತೆ, ಮತ್ತೆ ಆಮೇಲೆ ನೆರಳು ಬರುತ್ತೆ, ಆಮೇಲೆ ಬಿಸಿಲು ನೆರಳು, ಅದರಿಂದ ರಾಕ್ ಫಾರ್ಮಿಂಗ್ ಅಂತ ಹೇಳ್ತಾರೆ ವೆದರಿಂಗ್ ಆಕ್ಷನ್. ಇದರಿಂದನೂ ಅಲ್ಲಿನ ಖನಿಜಗಳು ನೀರಲ್ಲಿ ಮಿಕ್ಸ್ ಆಗಿ ಅದು ನೀರಿನ ಗುಣಲಕ್ಷಣಗಳನ್ನು ಚೇಂಜ್ ಮಾಡುತ್ತೆ, ಅದು ಒಂದು ಸೋರ್ಸ್. ಆದ್ರೆ ಇನ್ನೊಂದೇನು ಅಂತಂದ್ರೆ ಅದ್ರ ಹಿಂದಿನ ಏರಿಯಾ ಏನಿದೆ ಗತ್ತರ್ಗಿ ಆಮೇಲೆ ಅಫಜಲ್ಪುರ್ ಅಲ್ಲೆಲ್ಲ ಕಾರ್ಖಾನೆಗಳಿವೆ, ಶುಗರ್ ಇಂಡಸ್ಟ್ರಿ ಇವೆ, ಸಕ್ಕರೆ ಕಾರ್ಖಾನೆ, ಅವರೆಲ್ಲ ಅಲ್ಲೇ ಡಿಸ್ಚಾರ್ಜ್ ಮಾಡ್ತಾ ಇರೋದು ವೇಸ್ಟ್. ಅಲ್ಲಿಂದ ನೀರು ಇಲ್ಲೇ ಹರಿದು ಬರುತ್ತಲ್ಲ, ಅಲ್ಲಿಂದ ಏನಾದ್ರೂ ಇಲ್ಲಿ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಒಂದು ಟೆಸ್ಟ್ ಮಾಡಿದೆ, ಸ್ಟಡಿ ಮಾಡಿದೆ. ಅದ್ರ ಪ್ರಕಾರ ಅಲ್ಲಿ ನೀರು ಇಲ್ಲಿ ಏನು ಎಫೆಕ್ಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ತುಂಬಾ ಸ್ಟ್ರೆಚ್ ಇದೆ, ಅಲ್ಲಿಂದ ವಿತ್ ಫೋರ್ಸ್ ಹರಿದು ಬರ್ತಾ ಇದೆ. ಸಕ್ಕರೆ ಕಾರ್ಖಾನೆಗಳು ಕೂಡ ತ್ಯಾಜ್ಯ ವಿಲೇವಾರಿಗೆ ಒಂದು ಆಧುನಿಕವಾದ ಕ್ರಮಗಳನ್ನು ಅನುಸರಿಸಿರುವುದರಿಂದ ಪರಿಸರಕ್ಕೆ ಅಷ್ಟು ಮಾಲಿನ್ಯ ಆಗುದಿಲ್ಲ ಅಂತ. ಅವರು ಸಂಸ್ಕರಣೆ ಮಾಡಿ ಅದನ್ನ ತ್ಯಾಜ್ಯ ವಿಸ್ತರಣೆ ಮಾಡಿದ್ರೆ ಏನು ಎಫೆಕ್ಟ್ ಆಗಲ್ಲ ಸರ್. ಇಲ್ಲ ಅಂತಂದ್ರೆ ಈ ಕೆಲವೊಂದು ಹಾನಿ ಆಗುದು ಗ್ಯಾರಂಟಿ ಅಂತ ಅಲ್ವಾ. ಅವರು ನೇರವಾಗಿ ನದಿಗೆ ಬಿಡುದು ಅಥವಾ ಭೂಮಿಗೆ ಇರ್ಲಿಕ್ಕೆ ಬಿಟ್ರೆ ಅಲ್ಲಿ ಮಣ್ಣಿನ ಫಲವತ್ತತೆ ಹೋಗುತ್ತೆ, ನೀರಿನ ಅದೇ ನೀರನ್ನ ಟ್ರೀಟ್ಮೆಂಟ್ ಮಾಡಲಾರ್ದೆ ಹೊಲಗಳಿಗೆಲ್ಲ ಹಾಕಿದ್ರೆ ಅಲ್ಲಿನ ಫಲವತ್ತತೆನು ಹೋಗಿತ್ತು. ಅಂದ್ರೆ ಕಾರ್ಖಾನೆಗಳಿಂದ ಕೂಡ ಹೆಚ್ಚಿನ ಹಾನಿ ಆಗ್ತದೆ ಅಲ್ವಾ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಹೇಳಿಕೊಳ್ಳುವಂತ ಕಾರ್ಖಾನೆಗಳು ಇಲ್ಲದ ಕಾರಣ ಕಲಬುರಗಿ ಜಿಲ್ಲೆ ಇನ್ನು ಅದರ ಗುಣಮಟ್ಟ ಕಾಪಾಡಿಕೊಂಡು ಬಂದಿದೆ ಅಂತ. ಆದ್ರೆ ಮುಖ್ಯವಾಗಿ ಮೊದಲ ಹಂತದಲ್ಲೇ ಈ ರೀತಿಯ ಒಂದು ಹಾನಿ ಆಗುದನ್ನು ತಪ್ಪಿಸಿದ್ರೆ ಇನ್ನಷ್ಟು ರೈತರಿಗೆ ಅನುಕೂಲ ಆಗ್ತದೆ ಅಂತ. ಅದೇ 32% ಇದ್ದಿದ್ದು ನಾವು ಜೀರೋ ಮಾಡಬಹುದು ಅಂತ. ರೇಮಂಡ್ ಹೆಂಗಲ್ ಪಾಟೀಲ್ ರೇ, ಈಗ ನೀವು ಇಷ್ಟು ರೈತರಿಗೆ ಉಪಯುಕ್ತವಾಗಿರತಕ್ಕಂತ ಈ ಜಲಾನಯನ ಪ್ರದೇಶದ ಭೀಮಾ ನದಿ ಗುಂಟದ ಮೇಲ್ಮೈ ನೀರು ಮತ್ತು ಅಂತರ್ಜಲದ ಬಗ್ಗೆ ಬಹಳಷ್ಟು ಸ್ಟಡಿಯನ್ನ ಅಧ್ಯಯನವನ್ನ ಮಾಡಿದಿರಿ. ಈ ಅಧ್ಯಯನದ ಒಟ್ಟು ಉದ್ದೇಶ ರೈತನ ಹೊಲಕ್ಕೆ ಮುಟ್ಟಬೇಕು, ರೈತರಿಗೆ ಮುಟ್ಟಬೇಕು ಅಂತ, ಆ ಹಿನ್ನೆಲೆಯೊಳಗೆ ಈ ಅಧ್ಯಯನದ ಮಹತ್ವ ಏನಂತ ತಾವು ಹೇಳ್ತೀರಿ? ನಾನು ಹೇಳೋದೇನಂದ್ರೆ ಎಲ್ಲಾ ಜನರಿಗೆ ಅಲ್ಲಿ ನೀರು ಯಾರು ಉಪಯೋಗಿಸ್ತಾ ಇದ್ದಾರೆ ಅವರಿಗೆಲ್ಲ, ನೀವು ನೀರು ಬಳಸ್ತಾ ಇದ್ದೀರಲ್ಲ ಅದನ್ನ ನಿಮ್ಮ ಸ್ವಂತ ಪ್ರಾಪರ್ಟಿ ಅಂತ ತಿಳ್ಕೊಂಡು ಬಳಸ್ರಿ. ಪರಿಸರ ಇಲಾಖೆ ಮತ್ತು ಸಾರ್ವಜನಿಕ ಆರೋಗ್ಯ ಇಲಾಖೆಯವರು ಈ ರಿಪೋರ್ಟ್ ಅನ್ನ ಅವ್ರ ಬೇಸ್ ಲೈನ್ ಡಾಟಾ ಅಂತ ಕನ್ಸಿಡರ್ ಮಾಡಿಕೊಂಡು ಈ ಡಾಟಾಲಿಂದ ಮತ್ತೆ ಮುಂದೆ ಟ್ರೀಟ್ಮೆಂಟ್ ಏನ್ ಕೊಡಬಹುದು ಅಂತ ಯೋಚನೆ ಮಾಡಿ ಅವ್ರಿಗೆ ಹೆಲ್ಪ್ ಆಗುವಾಗ ಮಾಡಬೇಕು ಅಂತ. ನನ್ನ ಉದ್ದೇಶ. ತುಂಬಾ ಒಳ್ಳೇದು, ಯಾಕಂದ್ರೆ ಇಲಾಖೆಗಳು ಕೇವಲ ಇಲಾಖೆಯ ಪ್ರಗತಿ ಕಾರ್ಯಗಳನ್ನು ನೋಡುವಂತದ್ದು, ಅದರ ಜೊತೆಗೆ ಇಲಾಖೆಗಳಿಗೆ ಪೂರಕವಾಗಿ ನಿಮ್ಮಂತ ಅಧ್ಯಯನಕಾರರು ಮಾಡಿದಂತ ಈ ಅಧ್ಯಯನದಿಂದ ಆ ನೀರನ್ನ ಹೇಗೆ ಸಂಸ್ಕರಣೆ ಮಾಡಬೇಕು, ನೀರಿಗೆ ಆದಂತ ಹಾನಿ ಏನು ಅಥವಾ ಮಣ್ಣಿಗೆ ಆದಂತಹ ಹಾನಿ ಏನು ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡಿ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಕ್ರಮ ಕೈಗೊಳ್ಳಲಿಕ್ಕೆ ಈ ಅಧ್ಯಯನ ಬಹಳಷ್ಟು ಪೂರಕ ಆಗ್ತದೆ ಅಲ್ವಾ? ಈಗ ಭೀಮಾ ನದಿಯ ಜಲಾನಯನ ಪ್ರದೇಶದ ನೀರಿನ ಗುಣಮಟ್ಟದ ಬಗ್ಗೆ ಈಗ ಆಳವಾದಂತಹ ಅಧ್ಯಯನ ಮಾಡಿದಿರಿ, ನೀವೊಂದು PhD ಪದವಿಯನ್ನು ಕೂಡ ಪಡ್ಕೊಂಡಿದ್ದೀರಿ, ಒಬ್ಬ ಅಧ್ಯಯನಕಾರರಾಗಿ ಕಳೆದ 5-6 ವರ್ಷಗಳಿಂದ ಇದರ ಹಿಂದೆ ಇದ್ದೀರಿ, ನೀವು ಸ್ಟಡಿ ಮಾಡಬೇಕಾಗ್ತದೆ. ಯಾಕಂದ್ರೆ ವಿಶೇಷವಾಗಿ ನಿಮ್ಮ ವಿಷಯ ಕೂಡ ರೈತ ಪರವಾಗಿರತಕ್ಕಂಥದ್ದು, ನೀರು ಮತ್ತು ಮಣ್ಣಿನ ಬಗ್ಗೆ ಪರಿಸರದ ಬಗ್ಗೆ ಇರುವುದರಿಂದ ಒಟ್ಟು ನಿಮ್ಮ ತೀರ್ಮಾನ ಏನು ಅಂತ ಹೇಳಲಿಕ್ಕೆ ಇಚ್ಛಪಡ. ಈ ಭೀಮಾ ನದಿ ತೀರದಲ್ಲಿ ನಾವೇನ್ ನೀರ್ ಗ್ರೌಂಡ್ ವಾಟರ್ ಇರ್ಬೋದು ಅಥವಾ ಸರ್ಫೇಸ್ ವಾಟರ್ ಇರ್ಬೋದು, ಏನ್ ಮನೆಗಳಿಗೆ ನಾವು ಯೂಸ್ ಮಾಡ್ತಾ ಇದೀವಿ ಅದು ಕುಡಿಯೋದಕ್ಕೆ ಯೋಗ್ಯವಾಗಿದೆ ಅಂತ, ಆಲ್ಮೋಸ್ಟ್ ಕುಡಿಬಹುದು ಯೋಗ್ಯವಾಗಿದೆ ವಿತ್ ಸ್ವಲ್ಪ ಟ್ರೀಟ್ಮೆಂಟ್ ನೆಸೆಸರಿ. ಅಷ್ಟು ಪೂರಾ ಹೆಂಗ್ ಕುಡಿಲಿ ಅಂತ ಟೆನ್ಷನ್ ತಗೊಳ್ಳೋದೇನಿಲ್ಲ. ಹಾರ್ಡ್ನೆಸ್ ಜಾಸ್ತಿ ಆಗಿರೋದ್ರಿಂದ, ಗಡಸತನ ಜಾಸ್ತಿ ಆಗಿರೋದ್ರಿಂದ ಅದ ನೀರನ್ನ ಕಾಯ್ದು ಆರಿಸಿ ಕುಡಿಬಹುದು. ಆಮೇಲೆ ಇರಿಗೇಷನ್ ಸಲುವಾಗೂ ಯೂಸ್ ಮಾಡಬಹುದು, ಬಳಸಬಹುದು. ಬಟ್ ಒಂದ್ ಸ್ವಲ್ಪ ಫಿಲ್ಟರ್ ಮಾಡಿ ಅಥವಾ ಹರಿಯುವ ನೀರ್ ಎಲ್ಲಿದೆಯೋ ಆ ಪ್ರದೇಶದಿಂದ ನೀರನ್ನ ಸಪ್ಲೈ ಮಾಡಿಕೊಂಡು, ಯಾಕಂದ್ರೆ ಹರಿಯುವ ನೀರ್ ಇದ್ದಲ್ಲಿ ಶುದ್ಧವಾಗಿರುತ್ತೆ ನೀರು, ಎಲ್ಲಿ ನಿಂತ ನೀರ್ ಇದೆ ಅಲ್ಲಿ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಹರಿಯುವ ನೀರನ್ನು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಹುದು. ಅಂದ್ರೆ ಒಟ್ಟು ನಿಮ್ಮ ಅಧ್ಯಯನದ ಹಿನ್ನೆಲೆಯಲ್ಲಿ ಈ ರೀತಿ ಕಂಡುಕೊಂಡಿದ್ದೀರಿ ಅಲ್ವಾ? ಅಂದ್ರೆ ನೀವು ಹೇಳೋ ಪ್ರಕಾರ ಈ ಒಂದು ಅಧ್ಯಯನ ಏನು ಸೂಚಿಸ್ತದೆ ಅಂದ್ರೆ, ನದಿ ಇದೆ, ನೀರಿದೆ, ಮಣ್ಣಿದೆ, ಆದ್ರೆ ಇದು ನಮ್ಮ ಬಳಕೆಯಿಂದ ನಾವು ಬಳಸುವ ವಿಧಾನದಿಂದ ತ್ಯಾಜ್ಯವಾಗಿಯೋ ಅಥವಾ ಮಲಿನವಾಗಿಯೋ ಆಗ್ತದೆ ಅಂತ. ನೀರಿನ ಗುಣಮಟ್ಟ ಮತ್ತು ಮಣ್ಣಿನ ಗುಣಮಟ್ಟವನ್ನ ಕಾಪಾಡಬೇಕಾದ್ರೆ ನಾವು ಎಚ್ಚರಗೊಳ್ಳಬೇಕು ಅಲ್ವಾ? ಪರಿಸರವನ್ನ ಕಾಪಾಡಲಿಕ್ಕೆ ರೈತರು ಮತ್ತು ನಾಗರಿಕರು ಎಚ್ಚೆತ್ತುಕೊಳ್ಳಬೇಕು ಅನ್ನೋದೇ ನಿಮ್ಮ ಅಧ್ಯಯನದ ಒಂದು ಹಿನ್ನೆಲೆ. ಆ ಹಿನ್ನೆಲೆಯಲ್ಲಿ ಜನರ ಸಹಕಾರ ಎಲ್ಲ ಹೇಗಿತ್ತು ನಿಮ್ಮ ಅಧ್ಯಯನಕ್ಕೆ ಹೋಗುವಾಗ ಅಲ್ಲಿಯ ಪ್ರದೇಶದ ಜನರದ್ದೆಲ್ಲ? ತುಂಬಾ ಸಹಾಯ ಮಾಡಿದ್ರು. ಮೊದಲಿಗೆ ಹೋದಾಗೆಲ್ಲ ಯಾಕೆ ಬೇಕು ನೀರು, ನಾನು ಕೆಲವೊಂದು ಮನೆಗಳಿಗೆ ಹೋಗಿ ನಿಮ್ ಬೋರ್ವೆಲ್ ವಾಟರ್ ಬೇಕು, ಟೆಸ್ಟ್ ಮಾಡ್ಬೇಕು, ನೀವ್ಯಾರು, ನಿಮ್ಗೆ ಯಾಕೆ ಕೊಡ್ಬೇಕು ನಾನು ಅಂತ ಹಳ್ಳಿ ಊರಲ್ಲಿ ಒಂದ್ ಸ್ವಲ್ಪ ಅನುಮಾನ ಮಾಡೋರವರು. ಆಮೇಲೆ ಒಂದೆರಡ್ ಸಲ ಹಂಗೆ ಕಂಟಿನ್ಯೂಸ್ ಹೋದ್ಮೇಲೆ ನಾನು ಅವ್ರಿಗೆ ಪರಿಚಯ ಆದೆ, ಅವಾಗ ಅವ್ರು ತಾವೇ ಕೊಟ್ರು. ಆಮೇಲೆ ನದಿ ನೀರಂತೂ ನಾನೇ ಸ್ವತಃ ಹೋಗಿ ತಗೊಂಡ್ ಬರ್ತಾ ಇದ್ದೆ, ತಗೊಂಡ್ಬಂದು ನಮ್ ಲ್ಯಾಬ್ಗೆಲ್ಲ ಸಪ್ಲೈ ಮಾಡಿ ನಾನೇ ಟೆಸ್ಟ್ ಮಾಡಿದ್ದು. ಒಂದ್ 5-5 ಕಿಲೋಮೀಟರ್ ಅಧ್ಯಯನ ಮಾಡ್ಕೊಂತ ಒಟ್ಟು ಎಷ್ಟು 15-20 ಕಿಲೋಮೀಟರ್ ಆಗಿದೆ? ಇಲ್ಲ ಸರ್, 5 ಕಿಲೋಮೀಟರ್ ಅಲ್ಲೇನೆ ನಾನು ಎವ್ರಿ 1 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ಮಾಡಿದ್ದು. ಆಮೇಲೆ ಪ್ರತಿ ವಾರಕ್ಕೆ ಒಂದ್ಸಲ ಹೋಗಿ ನೀರ್ ತಗೊಂಡ್ಬರ್ತಿದ್ದೆ, ಯಾಕಂದ್ರೆ ಒಂದ್ ದಿನದಿಂದ ಒಂದಿನ ನೀರ್ ಚೇಂಜ್ ಆಗುತ್ತೆ. ಹೌದು, ಇವಾಗ ಮುಂಜಾನೆ ಇದ್ದ ಕ್ಯಾರೆಕ್ಟರಿಸ್ಟಿಕ್ ಸಂಜೆವರೆಗೂ ಇರೋದಿಲ್ಲ, ಸೇಮ್ ಬದಲಾಗುತ್ತೆ. ಅದನ್ನ ವೇರಿಯೇಷನ್ ನೋಡ್ಬೇಕು ಅಂತಾನೆ ನಾ ಪ್ರೀ ಮಾನ್ಸೂನ್ ಮತ್ತೆ ಪೋಸ್ಟ್ ಮಾನ್ಸೂನ್ ಅಲ್ಲಿ ಪ್ರತಿ ವಾರದಲ್ಲಿ ಒಂದೊಂದ್ಸಲ, ಅಂದ್ರೆ ಟೋಟಲ್ ನಾನು 480 ವಾಟರ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದೆ ಪ್ರೀ ಮಾನ್ಸೂನ್ ಅಲ್ಲಿ, ಮತ್ತೆ ಪೋಸ್ಟ್ ಮಾನ್ಸೂನ್ ಅಲ್ಲಿ 480 ಸ್ಯಾಂಪಲ್ಸ್. ಮುಂಗಾರು ಪೂರ್ವದಲ್ಲಿ ಮತ್ತು ಮುಂಗಾರಿನ ನಂತರ ಎರಡು ಅವಧಿಯಲ್ಲಿ ನೀವು ಮಾಡಿದ್ರಿ. ಅಂದ್ರೆ ನೀವು ಹೇಳೋ ಪ್ರಕಾರ ಬಹಳ ವೇಗವಾಗಿ ನೀರು ಮಲಿನ ಆಗ್ತಾ ಇಲ್ಲ, ನಿಧಾನವಾಗಿ ಆಗ್ತಾ ಇದೆ ಅನ್ನೋದು ಅಲ್ವಾ? ಇನಿಷಿಯಲ್ ಸ್ಟೇಜ್ ಅಲ್ಲಿದೆ, ಇವಾಗ ನಾವು ಅದನ್ನ ಎಚ್ಚೆತ್ತುಕೊಳ್ಬೇಕು ಅಂತ. ಪರಿಸರದ ಅಧ್ಯಯನದ ವಿದ್ಯಾರ್ಥಿಯಾಗಿ ಅಥವಾ ಅಧ್ಯಯನಕಾರರಾಗಿ ನೀವು ಹೇಳೋದು ನಮ್ಮ ನಾಗರಿಕರಿಗೆ ಬಹಳ ಪೂರಕವಾಗಿರ್ತಕ್ಕಂಥ ಮಾತು. ಜೊತೆಗೆ ರೈತರು ಕೂಡ ಗಮನಿಸಬೇಕು, ತಾವು ಅಷ್ಟೆಲ್ಲ ಖರ್ಚು ಮಾಡಿ ಬೆಳೆಯನ್ನ ಮಾಡುವಾಗ ಅದು ಹಾನಿಗೆ ಒಳಗಾದ್ರೆ ತೀರಾ ಸಂಕಷ್ಟವನ್ನು ಅನುಭವಿಸಬೇಕಾಗ್ತದೆ, ಆರ್ಥಿಕವಾಗಿ ನಷ್ಟ ಅನುಭವಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಈ ಒಂದು ನಿಮ್ಮ ಅಧ್ಯಯನ ಏನಿದೆ ಇದು ಖಂಡಿತವಾಗಿ ಇಲಾಖೆಗಳಿಗೆ, ಮುಖ್ಯವಾಗಿ ಕೃಷಿ ಇಲಾಖೆ ಮತ್ತು ಸಾರ್ವಜನಿಕ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಇರುವುದರಿಂದ ಇದರ ಬಗ್ಗೆ ಇಲಾಖೆಗಳು ಕೂಡ ಗಮನ ಹರಿಸಿದ್ರೆ ನಿಮ್ಮ ಒಂದು ಅಂಕಿಅಂಶಗಳನ್ನ ಬೇಸ್ ಲೈನ್ ಆಗಿ ಇಟ್ಟುಕೊಂಡು ಸಂಸ್ಕರಣೆ ಅಥವಾ ಆ ನೀರು ಹಾಳಾಗದಂತೆ ತಡೆಯುವಂತ ವಿಧಾನಗಳನ್ನ ಭೀಮಾ ನದಿ ಗುಂಟದಲ್ಲಿ ಮಾಡಿದ್ರೆ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತದೆ, ನಾಗರಿಕರಿಗೆ ಅನುಕೂಲ ಆಗ್ತದೆ, ಒಂದಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಬೆಳೆಯಲಿಕ್ಕೂ ಸಾಧ್ಯ ಇದೆ, ಇಲ್ಲಾಂದ್ರೆ ಬೇರೆ ಬೇರೆ ರೋಗ ರುಜಿನಗಳಿಗೆ ತುತ್ತಾಗಿ ನಮ್ಮ ಆರೋಗ್ಯನೇ ಕೆಡುವ ಸಾಧ್ಯತೆ ಇದೆ. ಆ ನೆಲೆಯಲ್ಲಿ ಭೀಮಾ ನದಿಯ ಜಲಾನಯನ ಪ್ರದೇಶದ ಮೇಲ್ಮೈ ನೀರು ಮತ್ತು ಅಂತರ್ಜಲದ ಭೌತ ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳನ್ನು ಕಾಪಾಡುವಂತಹ ದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇದು ಕೇವಲ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೀವು ಸ್ಟಡಿ ಮಾಡಿದ್ರು ಕೂಡ ಇಡೀ ನದಿ ಉದ್ದಕ್ಕೂ ವಾಸಿಸುವಂತಹ ಜನರಿಗೆ ಇದೊಂದು ಎಚ್ಚರಿಕೆಯ ಅಧ್ಯಯನ ಕೂಡ. ಈಗಲೇ ಎಚ್ಚೆತ್ತುಕೊಳ್ಳಿ, ಪರಿಸರವನ್ನ ಕಾಪಾಡಿ ಅಲ್ವಾ? ಹೌದು ಸರ್. ಆ ನೆಲೆಯಲ್ಲಿ ಮಾಡಬೇಕಾಗಿದೆ, ಕೈ ಜೋಡಿಸಬೇಕಾಗಿದೆ. ತುಂಬಾ ಒಳ್ಳೆಯದು ಪ್ರೇಮ ತೆಂಗ್ಲಿ ಪಾಟೀಲ್ ರೇ, ಇಷ್ಟು ಹೊತ್ತಿನ ತನಕ ನೀರು ಮತ್ತು ಮಣ್ಣಿನ ಗುಣಗಳ ಬಗ್ಗೆ ವಿಶೇಷವಾದಂತಹ ಅಧ್ಯಯನ, ಅದು ನಮ್ಮ ಭಾಗದಲ್ಲಿ ಇದ್ದುಕೊಂಡು ನಮ್ಮ ನದಿಯದೇ ಆಗಿ ನಮ್ಮ ರೈತರಿಗೆ ಬೇಕಾಗಿ ನಮ್ಮ ನಾಗರಿಕರಿಗೆ ಬೇಕಾಗಿ ಕೃಷಿ ಮತ್ತು ಆರೋಗ್ಯದ ಸಂಬಂಧಪಟ್ಟಂತೆ ಉತ್ತಮವಾಗಿರ್ತಕ್ಕಂತಹ ಒಂದು ಅಧ್ಯಯನವನ್ನು ಮಾಡಿ ಒಂದು ಪೂರಕವಾದಂತಹ ಅಂಕಿಅಂಶಗಳನ್ನು ನೀವು ಸಿದ್ಧಪಡಿಸಿ ಪದವಿಯನ್ನು ಗಳಿಸಿದಿರಿ. ನಿಮಗೂ ಕೂಡ ಅಭಿನಂದನೆಗಳು, ಮತ್ತು ಇಷ್ಟು ನಮ್ಮ ರೈತರಿಗೆ ಮತ್ತು ಜನರಿಗೆ ಈ ರೀತಿಯ ಒಂದು ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಇದುವರೆಗೆ ಕಲಬುರಗಿ ಜಿಲ್ಲೆಯಲ್ಲಿರುವ ಭೀಮಾ ನದಿಯ ಜಲಾನಯನ ಪ್ರದೇಶದ ಮೇಲ್ಮೈ ಮತ್ತು ಅಂತರ್ಜಲ ನೀರಿನ ಬಗ್ಗೆ ಅಧ್ಯಯನ ನಡೆಸಿದ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪರಿಸರ ವಿಭಾಗದ ಸಹ ಪ್ರಾಧ್ಯಾಪಕಿಯಾದ ಡಾ ಪ್ರೇಮಾ ತೆಂಗಳಿ ಪಾಟೀಲ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಈಗ ಇನ್ನೊಮ್ಮೆ ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವ ಸಾಧ್ಯತೆಗಳು 90%. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ ಅನ್ನುವಂತಹ ಸೂಚನೆ ಅದ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ಗಳಿಸಬೇಕಿಂತಾದು ಈ ಜನರಿಗೆ ತಿಳಿಯದಂತಾದು, ಧನವ ಗಳಿಸಬೇಕಿಂತಾದು ಈ ಜನರಿಗೆ ತಿಳಿಯದಂತಾದು, ಧನವ ಗಳಿಸಬೇಕಿಂತಾದು ಈ ಜನರಿಗೆ ತಿಳಿಯದಂತಾದು, ಈ ಜನರಿಗೆ ತಿಳಿಯದಂತಾದು, ಈ ಜನರಿಗೆ ತಿಳಿಯದಂತಾದು. ಅನುದಿನ ಜಾರಿ ಮುನಿಗಳೆಲ್ಲ ಹೌದು ಹೌದು ಹೌದೆಂಬಂತಾದು, ಅನುದಿನ ಜಾರಿ ಮನು ಮುನಿಗಳೆಲ್ಲ ಹೌದು ಹೌದು ಹೌದೆಂಬಂತಾದು, ಧನವ ಗಳಿಸಬೇಕಿಂತಾದು ಈ ಜನರಿಗೆ ತಿಳಿಯದಂತಾದು, ಈ ಜನರಿಗೆ ತಿಳಿಯದಂತಾದು, ಈ ಜನರಿಗೆ ತಿಳಿಯದಂತಾದು. ಕೊಟ್ಟರೆ ಹೋಗದಂತಾದು ಅದು ಇಟ್ಟರೆ ತೀರದಂತಾದು, ಕೊಟ್ಟರೆ ಹೋಗದಂತಾದು ಅದು ಇಟ್ಟರೆ ತೀರದಂತಾದು, ಕಟ್ಟಿದ ಗಂಟು ಬೈಲೊಳಗಿಟ್ಟರೆ ಕಟ್ಟಿದ ಗಂಟು ಬೈಲೊಳಗಿಟ್ಟರೆ ಬುಟಲಿ ಬಾರದಂತಾದು, ಧನವ ಗಳಿಸಬೇಕು ಧನವ ಗಳಿಸಬೇಕಿಂತಾದು ಈ ಜನರಿಗೆ ತಿಳಿಯದಂತಾದು, ಈ ಜನರಿಗೆ ತಿಳಿಯದಂತಾದು, ಈ ಜನರಿಗೆ ತಿಳಿಯದಂತಾದು. ಕರ್ಮವು ಬಾರದಂತಾದು ಮರ್ಮವು ತೋರದಂತಾದು, ಕರ್ಮವು ಬಾರದ